ಈಗ ಕೇಳಿ ಸಣ್ಣಾಟ, ರಾಮದುರ್ಗದ ಕುಬೇರಪ್ಪ ಆರ್ ನರ್ಸಾಪುರ್ ಮತ್ತು ತಂಡದವರಿಂದ ಸತ್ಯವಾನ್ ಸಾವಿತ್ರಿ ನಾಟಕದ ಪತಿವ್ರತ ಮಹಾತ್ಮೆ ಸನ್ನಿವೇಶ. ಹರಿಹರ ಸುರ ಮುನಿಗಳಿಂದಲೋ ಆಗದು. ಎಲೋ ಯಮಧರ್ಮ, ಈ ಅನ್ನ ಬರೋಹವನ್ನು ಸುಳ್ಳು ಮಾಡುವುದು ನನ್ನಿಂದ ಸಹ ಆಗದು. ತಿಳಿಯಿತೆ, ಈ ಅನ್ನ ಬರೋಹವನ್ನು ತಪ್ಪಿಸುವವರು ಅತಳದಲ್ಲಿರುವರೋ ಪಾತಾಳದಲ್ಲಿರುವರು, ನರಲೋಕದಲ್ಲಿರುವರೋ ಅಥವಾ ಸುರಲೋಕದಲ್ಲಿರುವರು, ಈ ಜಗತ್ತೆಲ್ಲ ಎಣ್ಣ ಲೇಖದಲ್ಲಿ ಬಿದ್ದು ಒದ್ದಾಡುವುದು. ಆದ್ದರಿಂದ ಈ ಅನ್ನ ಬರಹವನ್ನು ಸುಳ್ಳು ಮಾಡುವರು ಪುರುಷನೋ ಅಥವಾ ಸ್ತ್ರೀಯರು, ಅಂಥವರ್ಯಾರಿರುವರು ತೀವ್ರ ಹೇಳುವಂತವರಾಗು. ನಾನು ಇದ್ದ ಮಾತನ್ನು ಇದ್ದಂತೆ ಹೇಳಿದರೆ ಈ ಚತುರ್ಮುಖ ಬ್ರಹ್ಮನು ಎಣ್ಣ ಮೇಲೆ ಕೋಪಾರೂಢನಾಗುವನು. ಆಗಲಿ, ಆ ಸಾವಿತ್ರಿ ದೇವಿಯು ತನ್ನ ಮಾತಿನ ಬಲೆಯಲ್ಲಿ ಹಾಕಿದಂತೆ ಈ ಚತುರ್ಮುಖ ಬ್ರಹ್ಮಣನು ತನ್ನ ಮಾತಿನ ಬಲೆಯಲ್ಲಿ ಹಾಕುವುದು ಖಂಡಿತ ಖಂಡಿತ. ಹೇ ಎಣ್ಣ ಚತುರ್ಮುಖ ಬ್ರಹ್ಮಣೆ, ಸಾಲ್ವ ದೇಶದ ದುಮತ್ಸೇನನ ಮಗನಾದ ಸತ್ಯವಂತನೆಂಬ ಕುಮಾರನಿಗೆ ಇಂದಿಗೆ 16 ವರ್ಷಗಳು ಮುಗಿದರು. ತಮ್ಮ ಬ್ರಹ್ಮಲಿಖಿತ ಪ್ರಕಾರ ಆತನ ಪ್ರಾಣವನ್ನು ಸೆಳೆದುಕೊಂಡು ಬರಲು ಅವನಿದ್ದ ಸ್ಥಳಕ್ಕೆ ಹೋಗಿದ್ದನು. ಮುಂದೇನಾಯ್ತು? ಆದರೆ ಅವನ ಸತಿಯಾದ ಸಾವಿತ್ರಿಯು ತನ್ನ ಪತಿರತ ಮಹಾತ್ಮೆಯಿಂದ ಏಕನಿಷ್ಠೆಯಿಂದ ಅಡ್ಡಗಟ್ಟಿರಳು. ಪತಿಯ ಪ್ರಾಣವನ್ನು ಕೊಡಲಿಕ್ಕಿಲ್ಲವೆಂಬ ಹಠ ಅವಳದು, ಬಿಡಲಿಕ್ಕಿಲ್ಲವೆಂಬ ಹಠ ನನ್ನದು. ಹೀಗೇನು? ಹಾಗಾದ್ರೆ ಹೇಳುತ್ತೇನೆ, ಕೇಳುವಂತವಳಾಗು. ಕಳಿಸಿರುವೆನೆಂದು ಹೆಮ್ಮೆ ಪಟ್ಟಿರುವೆಯ? ಎಣ್ಣ ಲೇಖದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿ ನೀನು. ಸುಮ್ಮನೆ ಈ ನಿನ್ನ ಗಂಡನನ್ನು ಯಮರಾಜನ ವಶಕ್ಕೆ ಕೊಡು, ಇಲ್ಲವಾದರೆ ಇದೇ ಈ ಬ್ರಹ್ಮಾಸ್ತ್ರದಿಂದ ಅಪ್ಪಳಿಸಿ ಬಿಡುತ್ತೇನೆ. ಸ್ವಾಮಿ, ಎಣ್ಣ ಪತಿವ್ರತ ಮಹಾತ್ಮೆಯು ಪೂರ್ಣವಿದ್ದರೆ ಮತ್ತು ಎಣ್ಣ ಪತಿಯ ಪಾದ ಅಂತಃಕರಣವು ಪೂರ್ಣವಿದ್ದರೆ ಸಾಕು. ಸ್ವಾಮಿ ಬ್ರಹ್ಮದೇವ ಎದ್ದಿರುವೆನು. ಆಗಲೇ ಎಣ್ಣ ಲಿಖಿತದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿ ಎಂದಿರಲ್ಲ, ಅದು ಹೇಗೆ? ಹೇ ಸಾವಿತ್ರಿ, ಎಣ್ಣ ಲೇಖದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿ ಎಂದನು ಅಷ್ಟೇ. ಹೌದು ಸ್ವಾಮಿ, ನಾನು ನಿಮ್ಮ ಲೇಖದಲ್ಲಿ ಬಿದ್ದು ಒದ್ದಾಡುವ ಪ್ರಾಣಿಯೂ ಹೌದು. ನೀವು ಮಾತ್ರ ಎಂಥವರೆಂದರೆ, ನಮ್ಮಂತ ಪತಿವ್ರತ ಸ್ತ್ರೀಯರು ತಮ್ಮ ಪತಿವ್ರತ ಮಹಾತ್ಮೆಯಿಂದ ನಿಮ್ಮಂಥವರನ್ನು ಚಿಕ್ಕ ಶಿಶುಗಳನ್ನಾಗಿ ಮಾಡಿ ತೊಟ್ಟಿಲದಲ್ಲಿ ಹಾಕಿ ಜೋ ಎಂದು ಜೋಗುಳ ಪಾಡಿ ಮಲೆ ಉಣಿಸಿದವರು ಯಾರೀ ಸ್ವಾಮಿ? ಹೇ ಸಾವಿತ್ರಿ, ಮತ್ತು ಹೇಳುತ್ತೇನೆ, ಕೇಳುವಂತವನಾಗು. ಮಾಡಿ ಮಾತು ಕೇಳಿ ಆ ಅನಸೂಯಾದೇವಿಯ ಪತಿವ್ರತ ಮಹಾತ್ಮೆಯನ್ನು ಕೆಡಿಸಲು ಹೋಗಿದ್ದೀರೋ ಅಥವಾ ಇಲ್ಲವೋ, ಮತ್ತು ನೀವು ಯಾವ ರೀತಿಯಿಂದ ಹೋಗಿದ್ದೀರಿ? ಹೇ ಸಾವಿತ್ರಿ ದೇವಿ, ನಾವು ಅಲ್ಲಿಗೆ ಹೋದದ್ದು ಹೇಗಂದರೆ, ಒಳ್ಳೆಯದು, ತ್ರಿಮೂರ್ತಿಗಳು ಕೂಡಿಕೊಂಡು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಭಿಕ್ಷಾಂತೆ ಎಂದು ಹೋಗಿದ್ದೆವು. ಒಳ್ಳೆಯದು. ಆಗ ಅವಳು ಭಿಕ್ಷೆಯನ್ನು ನೀಡಲು ಬಂದಳು. ಆಗ ನಾವು ನಮ್ಮಲ್ಲಿರುವ ಉಕ್ಕಿನ ಕಡಲೆಗಳನ್ನು ಅಡಿಗೆ ಮಾಡಿ ಉಣಬಡಿಸಬೇಕೆಂದು ಹೇಳಿದ್ದೆವು. ಮತ್ತು ಅಡಿಗೆ ಮಾಡುವ ಕ್ರಮವು ಹೇಗೆಂದರೆ, ನೀನು ಬೆತ್ತಲೆಯಾಗಿ ಅಡಿಗೆ ಮಾಡಿ ಉಣಬಡಿಸಬೇಕೆಂದು ಹೇಳಿದ್ದೆವು. ತಿಳಿಯುತ್ತೆ? ಹೌದು ಸ್ವಾಮಿ, ನೀವು ಬತ್ತಲೆಯಾಗಿ ಅಡಿಗೆ ಮಾಡಿ ಉಣಬಡಿಸಬೇಕೆಂದು ಹೇಳಬೇಕಾದರೆ ನೀವೇನು ಸುಡಗಾಡದೊಳಗಿನ ಭೂತ ಪಿಸಾಚಿಗಳು, ಬೇತಾಳದೊಳಗಿನ ಸಿದ್ಧಗಾರರು? ನೀವು ಈ ಬತ್ತಲೆ ಕೆಲಸವನ್ನು ಮಾಡಬೇಕಾದರೆ ನೀವೇನು ಮೂರ್ಖರು, ಮೂರ್ಖರಕ್ಕಿಂತ ಕಡೆಯವರು? ಇರಲಿ ಸ್ವಾಮಿ, ಮುಂದೆ ಆ ಅನಸೂಯಾದೇವಿಯು ಇದಕ್ಕೆ ಏನು ಪ್ರಯತ್ನ ಮಾಡಿದಳು? ಮುಂದೆ ಅನಸೂಯಾದೇವಿಯು ತನ್ನ ಪತಿಯ ಪಾದೋದಕವನ್ನು ತಂದು ನಮ್ಮ ಮೇಲೆ ಸಿಂಪಡಿಸಿದಳು. ಒಳ್ಳೆಯದು. ಆಗ ನಾವು ಚಿಕ್ಕ ಶಿಶುಗಳಾದೆವು. ಮುಂದೆ ಅವಳು ನಮ್ಮನ್ನು ತೊಟ್ಟಿದಲ್ಲಿ ಹಾಕಿ ಜೋಗಳು ಹಾಡಿ ಮಲೆವುಣಿಸತೊಡಗಿದಳು. ಈ ಬರಹವನ್ನು ಬರೆಯುವಂತ ಬ್ರಹ್ಮನು ತೊಟ್ಟಿಲದಲ್ಲಿ ಬಿದ್ದು ಉಳ್ಳಾಡಲಿಕ್ಕೆ ಎತ್ತಿದನು. ಅಂದ ಮೇಲೆ ಈ ಬ್ರಹ್ಮನ ಲೇಖವು ದೊಡ್ಡದು, ಅಥವಾ ಈ ಬ್ರಹ್ಮನನ್ನು ತೂಗಲಾಡಿಸುವ ಆ ಅನಸೂಯಾದೇವಿಯ ಪತಿವ್ರತ ಮಹಾತ್ಮೆ ದೊಡ್ಡದು? ನೀವೇ ಹೇಳಿರಿ ಸ್ವಾಮಿ, ಏನಾದರೊಂದು ನೆವ ಹೇಳಬಾರದು. ಏನೇ ಸಾವಿತ್ರಿ, ಅದು ಹಾಗಲ್ಲ. ಅವಳಲ್ಲಿ ಪತಿವ್ರತ ನಿಷ್ಠೆ ಇರುವುದೋ ಇಲ್ಲವೋ ಎಂದು ಲೀಲಾ ಮಾಡಿದೆವೋ ಅಷ್ಟೇ. ಹೌದು ಸ್ವಾಮಿ, ಈ ಮಾತು ಒತ್ತಟ್ಟಿಗಿರಲಿ. ಮುಂದೆ ನಿಮ್ಮ ಹೆಂಡಂದಿರು ಬಂದು ಏನು ಮಾಡಿದರು? ಆ ಅನಸೂಯಾದೇವಿಯ ಹತ್ತಿರ ಬಂದು ಪತಿದಾನ ಬೇಡಿದರು. ಸ್ವಾಮಿ, ಏನು ಕಾರಣಕ್ಕಾಗಿ ಪತಿದಾನ ಕೇಳಿದರು? ಪತಿಯನ್ನು ಬಿಟ್ಟು ಅಗಲಿ ಇರಲಾರೆವೆಂದು ಬೇಡಿದರು. ಹಾಗಾದ್ರೆ ಹೇಳುತ್ತೇನೆ, ಕೇಳುವಂತವನಾಗ ಅದೇ ಹೇಳುವಂತವಳ. ಅದರಂತೆ ನಾನಾದರೂ ನನ್ನ ಪತಿಯನ್ನು ಬಿಟ್ಟು ಇರಲಾರೆಂದು ಪತಿದಾನ ಬೇಡುತ್ತೇನೆ. ನೋಡ್ರಿ ಸ್ವಾಮಿ, ನಾನು ನಿಮ್ಮ ಮಗಳು, ರಂಡೆಯಾಗಿ ಭೂಮಿಯ ಮೇಲೆ ಹೇಗೆ ಬದುಕಲಿ? ಇದೊಂದು ದಯಪಾಲಿಸಿರಿ ಸ್ವಾಮಿ. ಎಲೈ ಸಾವಿತ್ರಿ ದೇವಿ, ನೀನು ಹೇಳುವುದೆಲ್ಲ ಸುಳ್ಳು. ನಾನು ಬರೆದಂತ ಲಿಖಿತವನ್ನು ತಪ್ಪಿಸುವುದು ಹರಿಹರರಿಂದಲೂ ಆಗದು. ಸ್ವಾಮಿ, ನೀವೇ ಬರೆಯುವವರು, ನೀವೇ ಅಳಕಿಸುವವರು, ನೀವೇ ನಿಮ್ಮ ಮರ್ಜಿ ಇರುತ್ತದೆ. ಸ್ವಾಮಿ, ತಮ್ಮ ಪಾದಗಳಿಗೆ ಬೀಳುತ್ತೇನೆ. ಎಣ್ಣನ್ನು ಕೊಲ್ಲಿರಿ ಅಥವಾ ಉದ್ಧಾರ ಮಾಡಿರಿ. ಎಲೈ ಸಾವಿತ್ರಿ, ನಾನು ಬರೆದಂತ ಲೇಖವನ್ನು ಸುಳ್ಳು ಮಾಡುವುದು ನನ್ನಿಂದ ಸಹ ಆಗದು. ನಡೆ ಅತ್ತ ಕಡೆಗೆ, ಹೆಚ್ಚಿಗೆ ಮಾತನಾಡುವ ಕಾರಣವಿಲ್ಲ. ತಿಳಿಯುತ್ತೆ? ಎಲೋ ಚತುರ್ಮುಖ ಬ್ರಹ್ಮಣಿ, ಈ ನಿನ್ನ ಲೇಖವನ್ನು ಸುಳ್ಳು ಮಾಡಿ ಶಿವಲಿಖಿತವನ್ನು ತೋರಿಸುತ್ತೇನೆ. ಈ ನಿನ್ನ ಲೇಖವನ್ನು ಸುಳ್ಳು ಮಾಡಿದರೆ ನನಗೆ ಮುತ್ತೈದಿ ಸಾವಿತ್ರಿ ಎಂದು ಕರೆ, ಇಲ್ಲವಾದರೆ ಅಮಂಗಲ ರಂಡೆ ಎಂದು ಕರೆ. ನೀನು ಲೇಖವನ್ನು ಬರೆಯುವುದೊಂದೇ ಕೆಲಸ, ಈ ಯಮ ಸಾವಿತ್ರಿ ಅವರ ಸಂವಾದದಲ್ಲಿ ನಿಂದೇನು ಕೆಲಸ? ನಡೆಯನ್ನ ಪತಿಯನ್ನು ಬಿಟ್ಟು ಆತ ಕಡೆಗೆ. ಚಾಂಡಾಲ ಸ್ತ್ರೀಯಳೇ, ನಾನು ಬರೆದಿರುವ ಲೇಖವನ್ನು ತಪ್ಪಿಸುವುದು ಹರಿಹರ ಸುರ ಮುನಿಗಳಿಂದಲೂ ಆಗದು. ನಿನ್ನಂತ ಹೆಂಡಳೆಯ ಪಾಡೇನು ಇಕೋ ನೋಡು, ಈ ಯಮರಾಜನಿಂದ ಈ ನಿನ್ನ ಗಂಡನನ್ನು ಹೆಣಮುರುಕಿ ಕಟ್ಟಿ ಯಮಲೋಕಕ್ಕೆ ಎಳೆದು ಎಂದು ಅಪ್ಪಣೆ ಮಾಡುತ್ತೇನೆ. ಎಲೋ ಚತುರ್ಮುಖ ಬ್ರಹ್ಮಣಿ, ನೀನು ಮತ್ತು ಯಮಧರ್ಮನು ಕೂಡಿ ಎಣ್ಣ ಗಂಡನನ್ನು ಹೆಣಮುರುಕೆ ಕಟ್ಟಿ ದಕ್ಷಿಣಕ್ಕೆ ತೆರಳುತ್ತೀರಾ? ಎಣ್ಣ ಪತಿಯ ಮೈ ಮುಟ್ಟುವ ತ್ರಾಣವಂತೂ ನಿಮ್ಮ ಕಡೆಯಿಂದ ಆಗುವುದಿಲ್ಲ. ಒಂದು ಪಕ್ಷಕ್ಕೆ ಎಣ್ಣ ಪತಿಯನ್ನು ಮುಟ್ಟಿ ಎಳೆದಿದ್ದಾದರೆ ಎಣ್ಣ ಪತಿವ್ರತ ಮಹಾತ್ಮೆಯಿಂದ ನಿಮ್ಮಿಬ್ಬರನ್ನು ಪಿತ್ತಂಡಿ ಕಟ್ಟಿ ಬಿಗಿದು ಎಣ್ಣ ಪತಿಯ ಪಾದದಲ್ಲಿ ಕೆಡವುತ್ತೇನೆ. ಎಲಹೋ ಮೂರ್ಖರೇ, ತಿಳಿಯಿತೆ? ಎಂತಹ ದುಷ್ಟ ವಾಕ್ಯವನ್ನು ಆಡುತ್ತಿರುವಿ? ಏನ್ರಿ ಸ್ವಾಮಿ, ನಾನು ಹೆಂಗಳೆ. ಹೆಂಗಳೆಯರಲ್ಲಿ ಪತಿವ್ರತ ಸ್ತ್ರೀಯರು ಯಾರು ಇರುತ್ತಾರೋ ಅವರು ಹೆಂಗಸರಾದರು. ಹೆಂಗಸರೆಂದು ತಿಳಿದು ತಿಳುವಳಿಕೆ ಇಲ್ಲದ ಗಂಡಸರು ಹೆಂಗಸರಕ್ಕಿಂತಲೂ ಕಡೆ. ಅಂದ ಮೇಲೆ ನನಗೆ ಜ್ಞಾನವಿಲ್ಲ, ನಿಮಗೆ ಏನನ್ನಬೇಕ್ರಿ ಸ್ವಾಮಿ? ಎಲೈ ರಾಕ್ಷಸ ಮದಾಂದಳೆ, ರಾಜಕೀಯ ಸ್ತ್ರೀಯರನ್ನು ಸುಮ್ಮನೆ ಬಿಟ್ಟರೆ ನನಗೆ ಪ್ರತ್ಯುತ್ತರವನ್ನು ಕೊಡುವೆಯ? ಎಲೈ ಮೂಲ ಸ್ತ್ರೀಯರೇ, ನಿನ್ನ ಬಾಯೊಳಗಿನ ಹಲ್ಲುಗಳನ್ನು ಮುರಿದು ನಾಲಿಗೆಯನ್ನು ಸೀಳುವಂತಹ ಕೋಪ ಉತ್ಪತ್ತಿಯಾಗುತ್ತೆ. ಅಯ್ಯೋ ರಾಕ್ಷಸಿ, ಏನು ಮಾಡಲಿ? ಹೇ ಚತುರ್ಮುಖ ಬ್ರಹ್ಮಣಿ, ನನ್ನ ನಾಲಿಗೆಯನ್ನು ಸೀಳಿ ದಂತುಗಳನ್ನು ಮುರಿಯುವ ಬ್ರಹ್ಮನು ನೀನು ಅಥವಾ ಮತ್ತೊಬ್ಬರು ಯಾರಾದರೂ ಇದ್ದಾರೋ ಸ್ವಾಮಿ? ನಾನು ಮಾಡುವುದೇ ನಿಮಗೆ ಗೊತ್ತಿಲ್ಲವೇ? ಮೊದಲಿಗೆ ನಿಮಗೆ ಪಂಚಮುಖ ಬ್ರಹ್ಮನೆಂದು ಹೆಸರಿತ್ತು. ನಿಮ್ಮ ಹೆಮ್ಮೆಯಿಂದ ಪಂಚಮುಖ ಬ್ರಹ್ಮನ ಹೋಗಿ ಚತುರ್ಮುಖ ಬ್ರಹ್ಮನಾದಿ. ಇನ್ನು ಚತುರ್ಮುಖ ಬ್ರಹ್ಮನ ಹೋಗಿ ತ್ರಿಮುಖ ಬ್ರಹ್ಮನಾಗುವ ಹೊತ್ತು ಬಂದಿತು. ಬಹು ಎತ್ತರದಿಂದಿರು ಸ್ವಾಮಿ. ನಾನು ನಿನ್ನ ಅಜ್ಞಾನಿಯ ಮಗಳು. ನಾನು ತಮ್ಮನ್ನು ಎಷ್ಟು ನಿಂದಿಸಿದರು, ಬೈದರು, ತಮ್ಮ ಮೇಲೆ ಅಪರಾಧ ಮಾಡಿದರು. ಕ್ಷಮೆ ಮಾಡಬೇಕು ದೇವ. ಈ ನನ್ನ ಗಂಡನನ್ನು ಪುನರ್ಜೀವನ ಮಾಡಿ ಈ ನಿನ್ನ ಮಗಳನ್ನು ಮುತ್ತೈದಿ ಸಾವಿತ್ರಿ ಎಂದು ಲೋಕದ ಜನರು ಕರೆಯುವ ಹಾಗೆ ನನಗೆ ಆಶೀರ್ವದಿಸು ತಂದೆ. ಶಹಬ್ಬಾಸ್ ಶಹಬ್ಬಾಸ್, ಈ ಮಂಗಳ ದೇವಿಯ ಆನಂದದ ವಾಕ್ಯವನ್ನು ಕೇಳಿ ಎನ್ನ ಆನಂದದ ಶರದಿಯು ಉಕ್ಕಿ ಹೊರಚೆಲ್ಲುತ್ತಿದೆ. ಇವಳ ರೂಪವನ್ನು ನೋಡಿದರೆ ಲಕ್ಷ್ಮಿಯು ಅಥವಾ ಸರಸ್ವತಿಯು, ಮಂಗಳ ದೇವಿಯು ಕೇವಲ ಆದಿ ಓಂಕಾರಿಯು. ಯಜ್ಞೆ ಸಾವಿತ್ರಿಯ ರೂಪದ ಹೊರತಾಗಿ ಬೇರಾವುದು ಅಲ್ಲ. ಇವಳ ರೂಪವನ್ನು ಮತ್ತು ವಯಸ್ಸನ್ನು ನೋಡಬೇಕಾದರೆ ಈ ಸಾವಿತ್ರಿ ದೇವಿಯು ಇನ್ನೂ ಸಣ್ಣ ಕುಮಾರಿಯು. ಈ ವೇಳೆಯಲ್ಲಿ ಧೈರ್ಯವೆಷ್ಟು, ಪತಿಭಕ್ತಿಯಷ್ಟು! ನೋಡಬೇಕಾದರೆ ತಾಮಸ್ ಮಂಗಳ ಕುಮಾರಿಯ ವಾಕ್ಯವನ್ನು ಕೇಳಿ ನನಗೆ ನಗೆ ಬರುತ್ತಿದೆ. ಎಲೈ ಸಾವಿತ್ರಿ ದೇವಿ ಸ್ವಾಮಿ, ನಿನ್ನ ಗಂಡನನ್ನು ಬಿಟ್ಟು ಬೇಕಾದ ವರವನ್ನು ಬೇಡು. ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ. ಯಾಕಂದರೆ ನಿನ್ನಂಥ ಪತಿಭಕ್ತಿ ಉಳ್ಳವಳನ್ನು ನಾನು ಈ ಭೂಲೋಕದಲ್ಲಿ ಯಾರನ್ನೂ ಕಾಣೆ. ಹೇ ಕುಳಿತಿರುವಂತಹ ಸಭಾಗೃಹಸ್ಥರೇ, ನೀವಾದರೂ ಕೂಡ ಈ ಸಾವಿತ್ರಿ ದೇವಿಯಂತೆ ಪತಿವ್ರತ ಧರ್ಮದಿಂದ ನಡೆಯಿರಿ. ಹೇ ಶಾರದಾಪತಿಯೇ, ಪ್ರತ್ಯಕ್ಷ ತಾವು ಶಾರದಾಪತಿ ಇದ್ದ ಮೇಲೆ ಕೇಳುವುದೇನು? ನತೇ ರೂಪಂ ನಜಾಕ ನಾಣೀನ ಸ್ವಾದಂ ತಪಸ್ಸು ತಹ ಪ್ರಕಾಶವೆಂಬಂತೆ ರೂಪಹೀನನಾದ ಭಗವಂತನು ತನ್ನ ಆತ್ಮಸ್ವರೂಪವನ್ನೇ ವಿಚಾರಿಸಿದರೆ ಅದು ನಿರ್ಗುಣವಾಗುವುದು. ಸರಿ, ರೂಪಹೀನನಾದ ಜೀವಾತ್ಮಕ್ಕೆ ಶರೀರ ಸಂಬಂಧದಿಂದ ಇಹಪರವು ಸುಖವು ಶ್ರೇಷ್ಠವಾದ್ದರಿಂದ ನಾನು ನನ್ನ ಗಂಡನನ್ನು ಅಗಲಿ ಇರಲಾರೆನೆಂದು ನಂಬಿದ್ದೇನೆ. ಹೇ ಬ್ರಹ್ಮದೇವ, ನಾನು 12 ವರ್ಷದವಳು, ನನ್ನ ಗಂಡನು 16 ವರ್ಷದವನಿರುತ್ತಾನೆ. ಈ ಹೊತ್ತಿಗೆ ಸತಿಪತಿಯರು ಕೂಡಿ ಕೇವಲ 1 ವರ್ಷವಾಯಿತು. ಭಗವಾನ್, ಇಂತಹ ಸತಿಪತಿಯರನ್ನು ಅಗಲಿಸಬಹುದೇ? ನನ್ನ ಸುಖವು ಗಂಡನಿಗಿಲ್ಲ, ಗಂಡನ ಸುಖವು ನನಗಿಲ್ಲ. ಅಂದ ಮೇಲೆ ನಾನು ಕೊರಳಿಗೆ ಮಂಗಳ ಸೂತ್ರವಿಲ್ಲದೆ, ಹಣೆಗೆ ಕುಂಕುಮವಿಲ್ಲದೆ ಈ ಭೂಲೋಕದಲ್ಲಿ ಹೆಣ್ಣಾಗಿ ಹೇಗೆ ಜೀವಿಸಲಿ? ಹೇ ದೇವ, ಗಂಡ ಸತ್ತ ರಂಡೆಯಾಗಿದ್ದವರು ಮುಖವನ್ನು ಮುತ್ತೈದು ಸ್ತ್ರೀಯರು ನೋಡಬಾರದೆಂದು ಪತಿವ್ರತ ಧರ್ಮ ಶಾಸ್ತ್ರವೂ ಹೇಳುತ್ತಿರುವುದು. ಆದ್ದರಿಂದ ನನಗೆ ಏನೂ ಬೇಡ. ನನ್ನ ಗಂಡನನ್ನು ಪುನರ್ಜೀವನ ಮಾಡಿ ಈ ನಿನ್ನ ಮಗಳನ್ನು ಮುತ್ತೈದು ಸಾವಿತ್ರಿ ಎಂದು ಲೋಕದ ಜನರು ಕೊಂಡಾಡುವ ಹಾಗೆ ನನಗೆ ಆಶೀರ್ವದಿಸು ತಂದೆ. ಹೇ ಸಾವಿತ್ರಿ ದೇವಿ, ಈ ಸತ್ಯವನ್ನ ಆವಿಷ್ಯವು ಮುಗಿದಿರುವುದು. ಒಳ್ಳೆಯದು. ಆದ್ದರಿಂದ ಈ ಸತ್ಯ ಮಾತನ್ನು ಒತ್ತಟ್ಟಿಗಿಟ್ಟು ನೀನು ಪುನಃ ಲಗ್ನ ಮಾಡಿ ಜೀವನ ಮಾಡುವುದು ಹೇಗೆಂದರೆ ನೀನು ಮತ್ತೊಬ್ಬ ಪುರುಷನನ್ನು ಲಗ್ನ ಮಾಡಿಕೊಳ್ಳುವ ಹಂಚಿಕೆಯನ್ನು ಮಾಡು. ಯಾಕಂದರೆ ನಿನಗೆ ಸತ್ಯವಾನನ ಭ್ರಾಂತಿ ಆಗಿರುವನು. ಸ್ವಾಮಿ ಹೇಳುತ್ತೇನೆ, ಕೇಳುವಂತವನಾಗು. ಅದೇ ಇರುವುದು ಹೇಳುವಂತವಳಾಗು. ಸಾಗರ ಶರೀರದೊಳು ವ್ಯಾಪಿಸಿ ಬೋರ್ಗರೆದ ಬಂದ ಬೆಟ್ಟವನ್ನು ಶೀಘ್ರವಾಗಿ ಆಗ್ರ ಪಾತಾಳಕ್ಕೆ ಮೆಟ್ಟಲ. ಕ್ರೋಧವೆಂಬ ಪ್ರಳಯ ರುದ್ರನು ದಕ್ಷಿಣ ದಿಕ್ಕಿಗೆ ನಿಂತು ನೇತ್ರ ಸ್ಥಾನದ ಮಳೆಯ ಕಿಡಿಗಳನ್ನು ಉದುರಿಸುತ್ತಾನೆ. ದೇವ ದೇವ, ನಾನು ಅಗ್ನಿ ಜ್ವಾಲೆಯನ್ನು ಹೇಗೆ ತಡೆಯಲಿ? ಏ ಸಾವಿತ್ರಿ ದೇವಿ, ನಿನಗೆ ಪುನಃ ಲಗ್ನ ಮಾಡಿಕೋ ಎಂದರೆ ಕೋಪವು ಬಂದಿತೆ. ತೂ ಅಜ್ಞಾನಿ, ಜ್ಞಾನದಿಂದ ತಿಳಿದು ನೋಡು. ಎಲೋ ಚತುರ್ಮುಖ ಬ್ರಹ್ಮಣಿ, ನೀನು ಇನ್ನೊಂದು ಲಗ್ನವಾಗೆಂದು ಹೇಳುವ ನಾಲಿಗೆ ಮುಳ್ಳು ಬಡಿಯಲಿ, ನಿನ್ನ ಜ್ಞಾನಕ್ಕೆ ಬೆಂಕಿ ಹತ್ತಲಿ, ನಿನ್ನ ಬ್ರಹ್ಮಲೋಕವು ಸುಟ್ಟು ಹಾಳಾಗಿ ಹೋಗಲಿ. ಎಲ ಮೂಡ, ನಾನು ಇನ್ನೊಬ್ಬ ಗಂಡರನ್ನು ಲಗ್ನ ಮಾಡಿಕೊಳ್ಳಲ ನನ್ನನ್ನು ನೀನು ವೇಶ್ಯ ಸ್ತ್ರೀಯಕ್ಕಿಂತಲೂ ಕಡಿಮೆ ಎಂದು ತಿಳಿದಿರುವೆಯ. ಈ ಜನ್ಮದಲ್ಲಿ ಇದೇ ಗಂಡರನ್ನು ಪುನರ್ಜೀವನ ಮಾಡಿಕೊಳ್ಳುತ್ತೇನೆ. ಈ ಮಾತು ನಿಶ್ಚಯ, ನಿಶ್ಚಯ. ನೀನು ಇನ್ನೊಂದು ಲಗ್ನವಾಗೆಂದು ಇನ್ನೊಂದು ಬಾಯಲ್ಲಿ ನಿನ್ನ ಬಾಯಲ್ಲಿ ಬಂದರೆ ಬಾಯ ಮೇಲೆ ಬಡಿಯುತ್ತೇನೆ ಬಹು ಎತ್ತರ. ರಾಕ್ಷಸ, ಸಣ್ಣವಳೆಂದು ಕೈಗಾದರೆ ಮನ ಬಂದಂತೆ ಉತ್ತರವನ್ನು ಕೊಡುವೆಯ. ನಿನ್ನ ಗಂಡನಿಗೆ ಇನ್ನೊಂದು ವೇಳೆ ಪುನರ್ಜೀವನ ಮಾಡೆಂದು ಈ ನಿನ್ನ ಬಾಯಲ್ಲಿ ಬಂದಿದ್ದೆಯಾದರೆ ಇದೇ ಬ್ರಹ್ಮಾಸ್ತ್ರದಿಂದ ಅಪ್ಪಳಿಸಿ ಬಿಡುತ್ತೇನೆ. ನೋಡು, ಬಹು ಎಚ್ಚರದಿಂದಿಡು. ನೀನಾಡುವ ಬಿರುನುಡಿಗಳನ್ನು ಕೇಳಿ ಎನ್ನ ರೋಮಗಳು ಚಟ್ಟನೆ ನೊಂದು ಹೃದಯಗಳು ವ್ಯಾಪಿಸುವವು. ಎಲೋ ಯಮಧರ್ಮ, ಸುಮ್ಮನೆ ಯಾಕೆ ತಲೆ ತಗ್ಗಿಸಿಕೊಂಡು ನಿಂತಿರುವೆ? ಈ ಸತ್ಯವಾನನಿಗೆ ಅವಕಾಶ ಕೊಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎಲೋ ಯಮಧರ್ಮ, ನೀನು ಮೂರು ವರಗಳನ್ನು ಕೊಟ್ಟು ನಾಲ್ಕನೇ ವರವನ್ನು 100 ಮಕ್ಕಳನ್ನು ಕೊಟ್ಟದ್ದು ಸುಳ್ಳು ಅಥವಾ ನಿಜವೋ? ನೀನು ಈ ಮಾತು ಸುಳ್ಳೆಂದರೆ ಇಲ್ಲಿ ಕುಳಿತಿರುವಂತಹ ಸಭಾಗ್ರಹಸ್ಥರನ್ನು ಸಾಕ್ಷಿ ಇಟ್ಟಿದ್ದೇನೆ. ನೀನು ಈ ಬ್ರಹ್ಮದೇವನು ಹೇಳಿದಂತೆ ಎನ್ನ ಪತಿಯನ್ನು ಮುಟ್ಟಿ ನೋಡು. ಎಲೋ ಯಮಧರ್ಮ, ಹಿಂದಕ್ಕೆ ಏನಾಗಿರುತ್ತದೆ ಎಂಬುದನ್ನು ತಿಳಿದು ನೋಡು. ಎಲೋ ಯಮಧರ್ಮ, ಎನ್ನ ಬರಹದಂತೆ ಈ ಸತ್ಯವಾನನನ್ನು ಜಗ್ಗುತ್ತೀಯೋ ಅಥವಾ ಇಲ್ಲವೋ ತಿಳಿದು ನೋಡು. ಬ್ರಹ್ಮದೇವ ತಮ್ಮ ಅಪ್ಪಣೆಯಂತೆ ಈ ಸತ್ಯವಾನನಿಗೆ ಪಾಸ್ ಹಾಕಿಕೊಂಡು ಯಮಲೋಕಕ್ಕೆ ಒಯ್ಯುತ್ತೇನೆ. ನಾರಾಯಣ ನಾರಾಯಣ. ಎಲೋ ಯಮಧರ್ಮ, ಈ ಸಾವಿತ್ರಿ ದೇವಿ ಕೇಳಿದರೆ ಜಗ್ಗುವುದೇನೆಂದು ಹೇಳುತ್ತಿ, ಈ ಬ್ರಹ್ಮದೇವನು ಕೇಳಿದರೆ ಜಗ್ಗುತ್ತೇನೆಂದು ಗೋಣು ಹಾಕುತ್ತಿ. ಒಳ್ಳೆಯದು, ಇದು ಒತ್ತಟ್ಟಿಗಿರಲಿ. ನೋಡಿ, ಕುಳಿತಿರುವಂತಹ ಸಭಾಗ್ರಸ್ತರೇ ಮತ್ತು ತಾಯಿ ತಂದೆಯರೇ, ಈ ಯಮರಾಜನ ಪಜಿತಿಯನ್ನು ಇನ್ನು ಮುಂದೆ ನೋಡಿರಿ. ಅಮ್ಮ ಸಾವಿತ್ರಿ ದೇವಿ, ಗುರುಗಳೇ, ಈ ಯಮರಾಜನು ನಿನ್ನ ಮಾತಿನ ಬಲಿಯಲ್ಲಿ ಬಿದ್ದಿರುವನು. ಒಳ್ಳೆಯದು, ನೀನು ಸುಮ್ಮನೆ ಇರು, ಅವನು ಹೇಗೆ ಪಾರಾಗಿ ಹೋಗುತ್ತಾನೋ ಹೋಗಲಿ, ನಾನು ನೋಡಿಕೊಳ್ಳುತ್ತೇನೆ. ಆಗಲಿ ಗುರುಗಳೇ. ಸ್ವಾಮಿ ಬ್ರಹ್ಮದೇವ, ನನ್ನ ಲಿಖಿತವನ್ನು ಏನೆಂದು ಬರೆದಿರುವಿರಿ ಮತ್ತು ನನ್ನ ಗಂಡನ ಲಿಖಿತವನ್ನು ಏನೆಂದು ಬರೆದಿರುವಿರಿ? ಹೇ ಸಾವಿತ್ರಿ ದೇವಿ, ಸ್ವಾಮಿ ನಿನ್ನ ಲಿಖಿತವನ್ನು ಮುತ್ತೈದಿ ಸಾವಿತ್ರಿ ಎಂದು ಬರೆದಿರುವೆನು. ಒಳ್ಳೆಯದು, ನನ್ನ ಗಂಡನ ಲಿಖಿತವನ್ನು ಏನೆಂದು ಬರೆದಿರುವಿರಿ? ಹುಟ್ಟಿದ 16 ವರ್ಷಕ್ಕೆ ಮರಣವಾಗಲೆಂದು ನಿನ್ನ ಗಂಡನ ಲಿಖಿತವನ್ನು ಬರೆದಿರುವೆನು. ಸ್ವಾಮಿ, ನನ್ನ ಗಂಡನ ಮರಣವನ್ನು ಹುಟ್ಟಿದ 16 ವರ್ಷಕ್ಕೆ ಬರೆದ ಮೇಲೆ ನಾನು ರಂಡೆಯಾಗಲಿಲ್ಲವೇ? ಮುತ್ತೈದಿ ಸಾವಿತ್ರಿ ಎಂಬ ಬರವು ಸುಳ್ಳಾಗಲಿಲ್ಲವೇ ಸ್ವಾಮಿ? ಅಯ್ಯೋ ಶಿವಶಿವ ಶಂಕರ, ಏನು ಮಾತಿನ ಚಮತ್ಕಾರದ ರೀತಿ ಇದು! ಶಂಭೋ ಶಂಕರ, ನಾನು ಈ ಸಾವಿತ್ರಿ ದೇವಿಯ ಹಾಕಿದ ಮಾತಿನ ಬಲಿಯಿಂದ ಹೇಗೆ ಪಾರಾಗಲಿ? ಹೇ ಸಾವಿತ್ರಿ ದೇವಿ, ಸ್ವಾಮಿ ನೀನು ನಿನ್ನ ಮನಸ್ಸಿಗೆ ಬಂದಂತೆ ಮಾಡು, ನಾನಿನ್ನು ಹೋಗುತ್ತೇನೆ. ಅಮ್ಮ ಸಾವಿತ್ರಿ ದೇವಿ, ಗುರುಗಳೇ, ಇವರಿಬ್ಬರನ್ನು ಬಿಡಬೇಡ. ಒಳ್ಳೆಯದು, ಇವರಿಬ್ಬರು ತಪ್ಪಿಸಿಕೊಂಡು ಓಡಿ ಹೋಗುವಂತೆ ಕೇಳಿದ್ದಾರೆ, ತಿಳಿಯುತ್ತೇನೆ ಮಾ ಸಾವಿತ್ರಿ ದೇವಿ. ಒಳ್ಳೆಯದು ಗುರುಗಳೇ. ಹೇ ಬ್ರಹ್ಮನಂದನ, ತಮ್ಮ ಅಪ್ಪಣೆಯಂತೆ ಶಿವಲಿಂಗವನ್ನು ಪೂಜೆ ಮಾಡಿ ಆತನ ಪ್ರಸಾದದಿಂದ ಎನ್ನ ಪತಿಯನ್ನು ಪುನರ್ಜೀವನ ಮಾಡಿ ಎಚ್ಚರಿಸುತ್ತೇನೆ. ಅಮ್ಮ ಸಾವಿತ್ರಿ ದೇವಿ, ಗುರುಗಳೇ, ಇನ್ನು ಮೇಲೆ ನಿನ್ನ ಪತಿವರ್ಧ ಮಹಾತ್ಮೆಯು ಜಗತ್ತಿನ ತುಂಬೆಲ್ಲ ಕೊಂಡಾಡಲಿ. ಒಳ್ಳೆಯದು, ಇನ್ನು ಮೇಲೆ ಆ ಶಿವನನ್ನು ಕುರಿತು ಮಂಗಲ ಪಾಡುವ. ಹೇ ಶಂಭೋ ಶಂಕರ, ಪುರವಾಸಿ ಬನದ ಶಂಕರಿ ದೇವಿ ಮೈದ ಇದುವರೆಗೆ ರಾಮದುರ್ಗದ ಕುಬೇರಪ್ಪ ಆರ್ ನರಸಾಪುರ್ ಮತ್ತು ತಂಡದವರಿಂದ ಸತ್ಯವಾನ್ ಸಾವಿತ್ರಿ ನಾಟಕದ ಪತಿವ್ರತ ಮಹಾತ್ಮೆ ಸನ್ನಿವೇಶ ಕೇಳಿದ್ರಿ. ಇನ್ನೀಗ ಕೇಳಿ ಪರಿಸರ ಹಾಡುಗಳು. Thank you. ಚೆಲುವನು ಸಾರುತ್ತಿವೆ ಬನದಲ್ಲಿ ದಿನ ದಿನ ಬಣ್ಣದ ಹೂಗಳು ನಿನ್ನಯ ಚೆಲುವನು ಸಾರುತ್ತಿವೆ ಕೋಗಿಲೆ ಗಿಳಿಗಳು ನಿನ್ನಿನಿ ಗೊರಲಿನ ಕೋಗಿಲೆ ಗಿಳಿಗಳು ನಿನ್ನಿನಿ ಗೊರಲಿನ ಇಂಪಿನ ದನಿಯನು ಬೀರುತ್ತಿವೆ ಬನದಲ್ಲಿ ದಿನ ದಿನ ಬಣ್ಣದವುಗಳು ನಿನ್ನಯ ಚೆಲುವನು ಸಾರುತ್ತಿವೆ ಸಾರುತ್ತಿವೆ ಚೆಲುವನು ಸಾರುತ್ತಿವೆ